ತಳಿಗಳನ್ನು ರೈತರಿಗೆ ತಲುಪಿಸುವಂತೆ ಕೃಷಿ ವಿಜ್ಞಾನಿಗಳಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸಲಹೆ. ನಿಮ್ಹಾನ್ಸ್ 28ನೇ ಘಟಿಕೋತ್ಸವ, 251 ವಿದ್ಯಾರ್ಥಿಗಳಿಗೆ ಸಚಿವ ಡಾ ಶರಣ ಪ್ರಕಾಶ ಪಾಟೀಲ ಪದವಿ ಪ್ರದಾನ. ಬೆಳಗಾವಿಯಲ್ಲಿ 1264 ಅಗ್ನಿವೀರ ವಾಯು ಪ್ರಶಿಕ್ಷಣಾರ್ಥಿಗಳಿಂದ ನಿರ್ಗಮನ ಪಥಸಂಚಲನ ಹಾಗೂ ಸೋಮವಾರದಿಂದ ವಿಧಾನಮಂಡಲದ ಚಳಿಗಾಲ ಅಧಿವೇಶನ, ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಬಿಜೆಪಿ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಹುಳುಕಡ್ಡಿ, ಹೊಟ್ಟೆಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು. ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ, ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ, ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು. ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ. ಆಕಾಶವಾಣಿ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರಾಸಾಯನಿಕ ಗೊಬ್ಬರಗಳ ಮಿಶ್ರಣಗಳು ಕುರಿತು ಡಾ ಪಿ ವೀರನಾಗಪ್ಪ ಅವರೊಂದಿಗೆ ಸಂದರ್ಶನ. ತುರ್ವೇಕೆರೆ ತಾಲೂಕು ನೀರುಗುಂಟಪಾಳ್ಯದ ಕಂಚರಾಯ ಮತ್ತು ಸಂಗಡಿಗರಿಂದ ಭಜನೆ ಪದ ಹಾಗೂ ಜನಪದ ಗೀತೆ ಕೇಳಲಿದ್ದೀರಿ. ಕಾರ್ಯಕ್ರಮದ ಆರಂಭದಲ್ಲಿ ರಾಸಾಯನಿಕ ಗೊಬ್ಬರಗಳ ಮಿಶ್ರಣಗಳು ಕುರಿತು ಡಾ ಪಿ ವೀರನಾಗಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ಕೇಳುಗರಿಗೂ ಮತ್ತು ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ರಾಸಾಯನಿಕ ಗೊಬ್ಬರಗಳ ಮಿಶ್ರಣ ಈ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಗ್ರಾಮಾಂತರ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಪಿ ವೀರನಾಗಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವೀರನಾಗಪ್ಪ ಅವರೇ, ನಮ್ಮ ಎಲ್ಲ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ರಾಸಾಯನಿಕ ಗೊಬ್ಬರಗಳ ಮಿಶ್ರಣಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಏನು ಈ ರಾಸಾಯನಿಕ ಗೊಬ್ಬರ ಮಿಶ್ರಣಗಳು, ಏನೇನು ಇದರಲ್ಲಿ ಇರ್ತದೆ, ಒಂದೊಂದಾಗಿ ಹೇಳ್ರಿ. ರಾಸಾಯನಿಕ ಗೊಬ್ಬರಗಳ ಮಿಶ್ರಣಗಳನ್ನ ಫರ್ಟಿಲೈಸರ್ ಮಿಕ್ಸ್ಚರ್ಸ್ ಅಂತ ಕರಿತೀವಿ. ಹಲವಾರು ಸಂದರ್ಭದಲ್ಲಿ ಮಿಕ್ಸ್ಡ್ ಫರ್ಟಿಲೈಸರ್ಸ್ ಅಂತ ಕೂಡ ಇಲ್ಲಿ ಉಲ್ಲೇಖಿಸ್ತಾರೆ. ಮಿಶ್ರ ಗೊಬ್ಬರಗಳು ಅಂತಂದ್ರೆ ಎರಡು ಅಥವಾ ಹೆಚ್ಚು ಪ್ರಮುಖ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ರಾಸಾಯನಿಕ ವಸ್ತುಗಳ ಇದು ಒಂದು ಭೌತಿಕ ಮಿಶ್ರಣ, ಅಂದ್ರೆ ಫಿಸಿಕಲ್ ಮಿಕ್ಸ್ಚರ್ ಅಂತ ನಾವು ಹೇಳ್ತೀವಿ. ಈ ಮಿಶ್ರ ಗೊಬ್ಬರಗಳನ್ನ ಯಾಂತ್ರಿಕವಾಗಿ ಅಥವಾ ಕೈಗಳ ಸಹಾಯದಿಂದನೂ ಕೂಡ ರಸಗೊಬ್ಬರಗಳನ್ನ ಸಂಪೂರ್ಣವಾಗಿ ಮಿಶ್ರಣ ಮಾಡಿ ಇದನ್ನ ತಯಾರಿಸಲಾಗುತ್ತೆ. ಈ ರಸಗೊಬ್ಬರಗಳನ್ನ ಪ್ರತ್ಯೇಕವಾಗಿ ಬೆಳೆಗಳಿಗೆ ಪೂರೈಸಬೇಕಾದಂತ ಸಂದರ್ಭದಲ್ಲಿ ವ್ಯವಸಾಯದ ಖರ್ಚು ಹೆಚ್ಚಾಗಬಹುದು. ಸೊ ಅದೇ ರೀತಿ ಶ್ರಮ ಕೂಡ ಜಾಸ್ತಿ ವಹಿಸಬೇಕಾಗತ್ತೆ ರೈತರು, ಅದರ ಜೊತೆಗೆ ಹಣದ ಖರ್ಚು ಜಾಸ್ತಿ ಆಗುತ್ತೆ. ಸೊ ಇದನ್ನ ತಪ್ಪಿಸೋದಕ್ಕೆ ಎಲ್ಲಾ ರಾಸಾಯನಿಕ ಗೊಬ್ಬರಗಳನ್ನ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನ ಬೆಳೆಗಳಿಗೆ ಅನುಸಾರವಾಗಿ ಖರೀದಿ ಮಾಡಿ ಅವುಗಳನ್ನ ಮಿಶ್ರಣ ಮಾಡಿ ಒಂದೇ ಸಾರಿ ಹಾಕ್ತಕ್ಕಂಥ ಪದ್ಧತಿಯಿಂದ ಅಲ್ಪ ಮಟ್ಟಿಗೆ ಖರ್ಚನ್ನ ಕಡಿಮೆ ಮಾಡಬಹುದು. ಇದು ಮಿಶ್ರ ಗೊಬ್ಬರದ ಒಂದು ಕಾನ್ಸೆಪ್ಟ್. ಡಾಕ್ಟರ್, ಈಗ ಗೊಬ್ಬರಗಳ ಮಿಶ್ರಣಗಳು ಸ್ವಲ್ಪ ಸಂಯುಕ್ತ ಗೊಬ್ಬರ ಹಾಗೂ ಇತರೆ ಗೊಬ್ಬರಗಳಿಗಿಂತ ಭಿನ್ನ ಅಂತ ಹೇಳ್ತಾರೆ, ಹೆಂಗೆ ಇದು, ಯಾವ ರೀತಿ ಬೇರೆ ಬೇರೆ ಆಗಿರುತ್ತೆ? ಇಲ್ಲಿ ನಾವು ಫರ್ಟಿಲೈಸರ್ ಮಿಕ್ಸ್ಚರ್ಸ್ ಅಂತ ಹೇಳಿದಾಗ ಹಲವಾರು ಜನ ಕಾಂಪ್ಲೆಕ್ಸ್ ಗೊಬ್ಬರ ಏನು ಅಂತ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಅದು ಸ್ವಲ್ಪ ವಿಭಿನ್ನವಾಗಿರುತ್ತೆ. ಅದನ್ನ ತಿಳ್ಕೊಳ್ಬೇಕಂದ್ರೆ ಇಲ್ಲ ನಾಲ್ಕೈದು ವರ್ಡ್ಸ್ ಬರುತ್ತೆ, ಅಂದ್ರೆ ನಾಲ್ಕೈದು ಅಂಶಗಳನ್ನ ನಾವು ತಿಳ್ಕೊಳ್ಬೇಕು. ಮೊದಲನೇದು ಮಿಶ್ರ ಗೊಬ್ಬರ, ಅಂದ್ರೆ ಫರ್ಟಿಲೈಸರ್ ಮಿಕ್ಸರ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಭೌತಿಕವಾಗಿ ಮಿಶ್ರಣ ಮಾಡಿರ್ತಕ್ಕಂತ ವಸ್ತುನ ನಾವು ಮಿಶ್ರ ಗೊಬ್ಬರ ಅಂತ ಕರಿತೀವಿ. ಇದು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಲ್ಲ. ಇನ್ನು ಮಿಶ್ರಣದ ಮಟ್ಟ, ಕಾಂಪ್ಲೆಕ್ಸ್ ಗೊಬ್ಬರ ಅಂತಂದ್ರೆ ಈಗ ಉದಾಹರಣೆಗೆ 19, 19, 19 ನಾವು ಕಾಂಪ್ಲೆಕ್ಸ್ ಗೊಬ್ಬರ ಅಂತ ಕರಿತೀವಿ. ಅಂದ್ರೆ 100 ಕೆಜಿನಲ್ಲಿ 19 ಕೆಜಿ ಸಾರಜನಕ, 19 ಕೆಜಿ ರಂಜಕ, 19 ಪೊಟಾಶ್ ಇರುತ್ತೆ. ಅದನ್ನ ನಾವು ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಂತ ಕರಿತೀವಿ. ಅಲ್ಲಿ ಗೊಬ್ಬರಗಳ ಸಾರಜನಕ, ರಂಜಕ ಮತ್ತು ಪೊಟಾಶ್ ಇರತಕ್ಕಂಥ ಮಟ್ಟನ ನಿಗದಿತ ಮಾಡಿರ್ತಾರೆ. ಸೊ ಅದನ್ನ FCO ಗೈಡ್ಲೈನ್ಸ್ ಪ್ರಕಾರ ಪ್ರಿಪೇರ್ ಮಾಡಿರ್ತಾರೆ, ಅದು ಕಾಂಪ್ಲೆಕ್ಸ್ ಫರ್ಟಿಲೈಸರ್. ಇನ್ನು ಫರ್ಟಿಲೈಸರ್ ಗ್ರೇಡ್ ಅಂತ ಅಂದ್ರೆ ಮಿಶ್ರಣದ ಮಟ್ಟ ಅಂತ ನಾವು ಕರಿತೀವಿ. ಇದು 3 ಅಂಕೆ ಇರತಕ್ಕಂಥ ಪದ, ಉದಾಹರಣೆಗೆ 15, 15, 15. ನಾನು ಆವಾಗಲೇ 19, 19 19 ಹೇಳಿದೆ, ಅಂದ್ರೆ 100 ಕೆಜಿ ಚೀಲದಲ್ಲಿ 15 ಕೆಜಿ ಸಾರಜನಕ, 15 ಕೆಜಿ ರಂಜಕ, 15 ಕೆಜಿ ಪೊಟಾಷ್, ನಿಗದಿತ ಪ್ರಮಾಣದ ಪೋಷಕಾಂಶ ಇರುತ್ತೆ. ಅದನ್ನ ಫರ್ಟಿಲೈಸರ್ ಗ್ರೇಡ್ ಅಂತ ಕರೀತಾರೆ. ಇನ್ನು ಫರ್ಟಿಲೈಸರ್ ರೇಷಿಯೋ ಅಂತ, ಮಿಶ್ರಣದ ಅನುಪಾತ ಅಂತ, ಇದರಲ್ಲೂ ಸಹ 3 ಅಂಕಿ ಇರುತ್ತೆ. ಸೊ ಇದು ಫರ್ಟಿಲೈಸರ್ ಗ್ರೇಡ್ಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಇದರಲ್ಲಿ ಸಾರಜನಕ, ರಂಜಕ ಮತ್ತು ಪೊಟಾಷ್ ಪೋಷಕಾಂಶಗಳು ಎಷ್ಟು ಅನುಪಾತದಲ್ಲಿದೆ ಅನ್ನೋದನ್ನ ಮಾತ್ರ ಸೂಚಿಸುತ್ತೆ ಇದು. ಇದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ 12:6:6 ಇರತಕ್ಕಂತ ಒಂದು ಕಾಂಪ್ಲೆಕ್ಸ್ ಗೊಬ್ಬರ, ಇದರಲ್ಲಿ NPK 2:1:1 ಅನುಪಾತದಲ್ಲಿ NPK ಇರುತ್ತೆ ಅಂತ ಅಷ್ಟೇ ತೋರಿಸುತ್ತೆ. ಇದು ಫರ್ಟಿಲೈಸರ್ ರೇಷಿಯೋ. ಇದು ಇನ್ನೊಂದು ಫಿಲ್ಲರ್ ಅಂತ, ಅಂದ್ರೆ ಗಾತ್ರಕ್ಕೆ ಸರಿ ಹೊಂದಿರತಕ್ಕಂತ ವಸ್ತುಗಳು. ಇದು ಮಿಶ್ರ ಗೊಬ್ಬರವನ್ನ ತಯಾರಿಸತಕ್ಕಂತ ಸಂದರ್ಭದಲ್ಲಿ ಅಪೇಕ್ಷಿತ ಮಟ್ಟ, ನಾನು ಎಷ್ಟು ಪ್ರಮಾಣಕ್ಕೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು, ಸೊ ಅಂತ ಸಂದರ್ಭದಲ್ಲಿ ನಾವು ನೇರ ಗೊಬ್ಬರಗಳನ್ನ ಬಳಸ್ತೀವಿ. ಉದಾಹರಣೆಗೆ ಯೂರಿಯಾ, ಸೂಪರ್ ಫಾಸ್ಫೇಟ್ ಮತ್ತೆ MOP ಅಂತ ಕರಿತೀವಲ್ಲ, ಈ ಗೊಬ್ಬರಗಳನ್ನ ನಾವು ಮಿಶ್ರಣ ಮಾಡಬೇಕಾದ್ರೆ ಉಪಯೋಗಿಸ್ತೀವಿ. ನಾನು 100 ಕೆಜಿ ಗೊಬ್ಬರಗಳ ಮಿಶ್ರಣವನ್ನ ಕೈಯಿಂದನೇ ತಯಾರಿಸಬೇಕಂತಂದ್ರೆ ಈ 90 ಕೆಜಿ ಅಥವಾ 88 ಕೆಜಿ ಬರುತ್ತೆ ಈ 3 ಗೊಬ್ಬರ. ಸೊ ಇತರೆ 10 ಅಥವಾ 15 ಕೆಜಿ ಉಳಿದಿರತಕ್ಕಂಥ ಕೆಜಿನ ನಾವು ಅದನ್ನ ಸರಿದೂಗಿಸೋದಕ್ಕೆ NPK ಗೊಬ್ಬರಗಳು ಇಲ್ಲದೆ ಇರತಕ್ಕಂಥ ವಸ್ತುವನ್ನ ನಾವು ಇಲ್ಲಿ ಹಾಕ್ತೀವಿ ಗೊಬ್ಬರಗಳ ಮಿಶ್ರಣ ಜೊತೆ, ಅದನ್ನ ಫಿಲ್ಲರ್ ಅಂತ ಕರೀತಾರೆ. ಸೊ ಇಲ್ಲಿ ಸಾವಯವ ನಿರುಪಯೋಗಿ ವಸ್ತುಗಳು ಆಗಿರಬಹುದು ಅಥವಾ ಮರಳು ಆಗಿರಬಹುದು, ಅದೇ ರೀತಿ ತಂಬಾಕಿನ ಕಾಂಡ ಆಗಿರಬಹುದು, ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿರಬಹುದು, ಇದ್ದಲು ಪುಡಿ, ಇಂಥದನ್ನ ಇಲ್ಲಿ ಫಿಲ್ಲರ್ ಮಟೀರಿಯಲ್ ಆಗಿ ಬಳಸ್ತೀವಿ. ಸೊ ಇದು ಮಿಶ್ರಣ ಗೊಬ್ಬರಗಳು, ಇನ್ನು ಇತರ ಗೊಬ್ಬರಗಳಿಂದ ಭಿನ್ನವಾಗಿರತಕ್ಕಂಥದ್ದು. ಡಾಕ್ಟರ್, ಈಗ ಈ ರಸಗೊಬ್ಬರಗಳ ಮಿಶ್ರಣದಲ್ಲಿ ಕೆಲವು ವಿಧ ಇದಾವೆ ಅಂತ ಹೇಳ್ತವೆ, ಯಾವ್ಯಾವ ವಿಧ ಇರ್ತದೆ ಈ ಒಂದು ರಸಗೊಬ್ಬರಗಳ ಮಿಶ್ರಣದಲ್ಲಿ? ರಸಗೊಬ್ಬರಗಳ ಮಿಶ್ರ ಗೊಬ್ಬರದಲ್ಲಿ 2 ವಿಧವಾದಂತ ರಸಗೊಬ್ಬರಗಳನ್ನ ಸಾಮಾನ್ಯ ನೋಡ್ತೀವಿ ನಾವು. ಮೊದಲನೇದು ಓಪನ್ ಫಾರ್ಮುಲಾ ಮಿಕ್ಸ್ಡ್ ಫರ್ಟಿಲೈಸರ್ ಅಂತ, ಅಂದ್ರೆ ಮುಕ್ತ ಅಥವಾ ತೆರೆದ ಸೂತ್ರದ ರಾಸಾಯನಿಕ ಗೊಬ್ಬರಗಳ ಮಿಶ್ರಣಗಳು ಅಂತ ಹೇಳ್ಬಿಟ್ಟು. ಇಲ್ಲಿ ಈ ಒಂದು ಮಿಶ್ರಣದಲ್ಲಿ ತಯಾರಿಕರು ಏನಿರ್ತಾರಲ್ಲ, ಮ್ಯಾನುಫ್ಯಾಕ್ಚರರ್ಸ್, ಅವರು ಪ್ರತಿ ರಾಸಾಯನಿಕ ಗೊಬ್ಬರಗಳ ಸೂತ್ರನ ಬಹಿರಂಗ ಪಡಿಸಿರ್ತಾರೆ. ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಅದ್ರ ಜೊತೆಗೆ ಅದ್ರ ಗುಣಮಟ್ಟ, ಯಾವ ಮಣ್ಣಿಗೆ ಹಾಕ್ಬಹುದು, ಯಾವ ಬೆಳೆಗೆ ಹಾಕ್ಬಹುದು ಅನ್ನೋದನ್ನ ಬಹಿರಂಗ ಪಡಿಸಿರ್ತಾರೆ, ಶಿಫಾರಸು ಮಾಡಿ ಲೇಬಲ್ ಅಲ್ಲಿ ಬರೆದಿರ್ತಾರೆ. ಖಂಡಿತವಾಗ್ಲು ಅದನ್ನ ನಾವು ಓಪನ್ ಫಾರ್ಮುಲಾ ಮಿಕ್ಸರ್ ಫರ್ಟಿಲೈಸರ್ ಅಂತ ಕರಿತೀವಿ. ಇನ್ನೊಂದಿದೆ ಕ್ಲೋಸ್ ಫಾರ್ಮುಲಾ ಫರ್ಟಿಲೈಸರ್ ಮಿಕ್ಸರ್ ಅಂತ, ಅಂದ್ರೆ ಮುಚ್ಚಿದ ರಸಗೊಬ್ಬರ ಬಹಿರಂಗ ಮಾಡಿರಲ್ಲ ಇದಕ್ಕೆ ಉದಾಹರಣೆ ಅಂತಂದ್ರೆ, ಈ ಮಿಶ್ರಣದಲ್ಲಿ ಯಾವ್ದು ಎಷ್ಟು NPK ಬಳಸಿರ್ತಾರೆ, ಯಾವ್ದು ಫಿಲ್ಲರ್ ಮಟೀರಿಯಲ್ ಹಾಕಿರ್ತಾರೆ, ಯಾವ ಬೆಳೆಗೆ ಸೂಕ್ತ, ಯಾವ ಮಣ್ಣಿಗೆ ಸೂಕ್ತ ಅನ್ನೋದನ್ನ ಬಹಿರಂಗ ಪಡಿಸಿರೋದು. ಇದು ಅನಾಹುತಕ್ಕೆ ದಾರಿ ಆಗ್ಬೋದಲ್ಲ ಡಾಕ್ಟರ್ ವೀರನಾಗಪ್ಪ ಅವರೆ. ಖಂಡಿತ ಇಲ್ಲ, ಇದರಿಂದ ಅನಾನುಕೂಲ, ನಮಗೆ ಇದು ರೈತರಿಗೆ ಮೋಸ ಮಾಡ್ದಂಗಲ್ಲ. ನಿಜವಲ್ಲ, ಹಾಗಾಗಿ ಇಂಥದನ್ನ ರೈತರು ಖರೀದಿ ಮಾಡಲ್ದೇ ಇರೋದು ಒಳ್ಳೇದು. ಅಲ್ಲ, ಇದು ನಮ್ಮ ಏನು ಪರಿವೀಕ್ಷಣಾ ಕೇಂದ್ರದವರು ಅಂದ್ರೆ ಇನ್ಸ್ಪೆಕ್ಷನ್ ಸೆಂಟರ್ಗಳು ನಿಮ್ದು ಕೃಷಿ ಇಲಾಖೆ ವತಿಯಿಂದ ಅಥವಾ ಏನು ಇಂಥವರೆಲ್ಲ ನಿಗಾ ಇಟ್ಟಿರಲ್ಲ, ಜಾಗೃತ ದಳದವರು ಅದನ್ನು ಕೂಡ ಮಾಡ್ತಾರೆ. ಅಂದ್ರೆ ಅದು ಕಂಪ್ಲೇಂಟ್ ಬಂದಲ್ಲಿ ಮಾತ್ರ ಕೃಷಿ ಇಲಾಖೆನಲ್ಲಿ ಅವರು ಸಂಬಂಧಪಟ್ಟಂತವರು ಯಾರು ಮಾರಾಟ ಮಾಡ್ತಿರ್ತಾರೆ ಅವ್ರನ್ನ ಪರವಾನಗಿ ರದ್ದು ಮಾಡ್ತಾರೆ. ಅದ್ರಲ್ಲಿ ಎಷ್ಟಿದೆ ಅಂತ ಕಂಟೆಂಟ್, ಪಾಪ ರೈತರು ಅಮಾಯಕರು ಇರ್ತಾರೆ, ಕಡಿಮೆ ಬೆಲೆ ಇದೆ ಅಂತ ತಗೊಂಡು ಹೋಗ್ಬಿಡ್ತಾರೆ, ಒಳ್ಳೆ ಗೊಬ್ಬರಪ್ಪ ಅಂತ ಹೇಳಿ ಬಾಯಿ ಮಾತು ಹೇಳ್ಬಿಡ್ತಾರೆ, ತಗೊಂಡು ಹೋಗ್ಬಿಡ್ತಾರೆ, ಗೊಬ್ಬರ ಹಾಕಿರ್ತಾರೆ ತಮ್ಮ ಬೆಳೆಗಳಿಗೆ, ಬೆಳೆ ಬಂದಿರಲ್ಲ, ಬೆಳೆ ನಾಶ ಆಗಿರುತ್ತೆ ಕೆಲವೊಂದ್ಸಾರಿ. ಖಂಡಿತವಲ್ಲ, ಅದಕ್ಕೆ ನಾವು ಮನಸ್ಸು ಖರೀದಿ ಮಾಡ್ಬೇಕಾದ್ರೆ ಇದನ್ನು ತಿಳ್ಕೊಂಡು ಖರೀದಿ ಮಾಡಿದ್ರೆ ಒಳ್ಳೇದು. ಯಾವುದೇ ರೈತರು ಲೇಬಲ್ ಕರೆಕ್ಟ್ ಆಗಿ ಪಾವತಿ ಇಸ್ಕೋಬೇಕು, ಚೀಟಿ ಎಷ್ಟು ಖರೀದಿ ಮಾಡಿದಿರಿ, ಎಷ್ಟು ರೇಟ್ ಹಾಕಿದ್ದಾರೆ, ಇದೆಲ್ಲ ನಿಮ್ಮ ಹತ್ರ ದಾಖಲೆ ಇರಬೇಕು. ಹೌದು, ದಾಖಲೆ ಇದ್ರೆ ಯಾವ ಅಂಗಡಿ ಇದೆಲ್ಲ ಇರುತ್ತೆ, ಅಲ್ಲಿ ಫೋನ್ ನಂಬರ್ ಇರುತ್ತೆ, ಅವ್ರದ್ದು ಬೇರೆ ಬೇರೆ ನಂಬರ್ ಇರುತ್ತೆ, ಅದೆಲ್ಲ ದಿನಾಂಕ ಇರುತ್ತೆ, ಅದು ನೀವು ಖಚಿತ ಇಟ್ಕೋಬೇಕು. ಹೆಚ್ಚು ಕಡಿಮೆ ಆದ್ರೆ ನೀವು ಮತ್ತೆ ನಾಳೆ ಕೇಳಕ್ ಬರ್ತದೆ. ನೀವು ಇಂಥದ್ದು ಯಾವುದು ಇಲ್ಲ, ನಿಮ್ ಪಾವತಿ ಇಲ್ಲ ಅಂದ್ರೆ ಯಾರನ್ನ ಕೇಳ್ತೀರಿ, ನಾಳೆ ನಷ್ಟ ಆಗುತ್ತೆ ನಿಮಗೆ, ತೊಂದರೆ ಆಗುತ್ತೆ. ಈಗ ಡಾಕ್ಟರ್, ರಸಗೊಬ್ಬರಗಳ ಮಿಶ್ರಣದಲ್ಲಿ ಬಳಸುವ ವಸ್ತುಗಳು ಸಾಮಾನ್ಯವಾಗಿ ಯಾವ್ಯಾವುದು? ಮಿಶ್ರ ಗೊಬ್ಬರಗಳಲ್ಲಿ ಫರ್ಟಿಲೈಸರ್ ಮಿಕ್ಸರ್ ಅಲ್ಲಿ ಸುಮಾರು 4 ರೀತಿಯಾದಂತಹ ವಿವಿಧ ವಸ್ತುಗಳನ್ನ ಬಳಕೆ ಮಾಡಲಾಗುತ್ತೆ. ಮೊದಲನೇದು ಪೋಷಕಾಂಶ ಪೂರೈಕೆಗಾಗಿ ಬಳಸತಕ್ಕಂಥ ವಸ್ತುಗಳು. ಇಲ್ಲಿ ಸಾಮಾನ್ಯವಾಗಿ ನೇರ ಗೊಬ್ಬರಗಳನ್ನ ಬಳಕೆ ಮಾಡ್ತಾರೆ. ಸೊ ಇಲ್ಲಿ ಮೊದಲನೇದು ಸಾರಜನಕ ಮೂಲವಾಗಿ, ಅಂದ್ರೆ ಸಾರಜನಕವನ್ನ ಪೂರೈಕೆ ಮಾಡೋದಕ್ಕೆ, ಉದಾಹರಣೆಗೆ ಅಮೋನಿಯಂ ನೈಟ್ರೇಟ್ ಗೊಬ್ಬರ, ಅಮೋನಿಯಂ ಸಲ್ಫೇಟ್ ಆಗಿರ್ಬೋದು, ಯೂರಿಯಾ ಆಗಿರ್ಬೋದು, ಕ್ಯಾಲ್ಸಿಯಂ ಸೈನಮೈಡ್ ಆಗಿರ್ಬೋದು, ಸೋಡಿಯಂ ನೈಟ್ರೇಟ್ ಅಥವಾ ಎಣ್ಣೆ ಕಾಳಿನ ಎಣ್ಣೆ ತೆಗೆದಾದ್ಮೇಲೆ ಬರುತ್ತಲ್ಲ ಹಿಂಡಿ ಇರ್ಬೋದು, ಸ್ಲಡ್ಜ್ ಪೇಪರ್ ಮಿಲ್ ಸ್ಲಡ್ಜ್ ಅಂತ ಹೇಳ್ತೀವಿ. ಸೊ ಇಂಥ ವಸ್ತುಗಳನ್ನ ಸಾರಜನಕದ ಮೂಲವಾಗಿ ಬಳಸ್ತಾರೆ. ಇದ್ರ ಜೊತೆಗೆ ರಂಜಕವನ್ನ ಪೂರೈಕೆ ಮಾಡೋದಕ್ಕಾಗಿ ರಂಜಕ ಇರತಕ್ಕಂಥ ಗೊಬ್ಬರಗಳಾಗಿರ್ತಕ್ಕಂಥ ಫಾಸ್ಫೋರಿಕ್ ಆಮ್ಲ ಅಂತ ನಾವು ಕರಿತೀವಿ, ಫಾಸ್ಫೋರಿಕ್ ಆಸಿಡ್ ಅಂತ ಹೇಳ್ತಾರೆ, ಸಿಂಗಲ್ ಸೂಪರ್ ಫಾಸ್ಫೇಟ್ ಆಗಿರ್ಬೋದು, ಈ ಮೂಳೆ ಇರುತ್ತಲ್ಲ ಮೂಳೆ ಪುಡಿನೂ ಕೂಡ ಇಲ್ಲಿ ಬಳಸ್ತಾರೆ ರಂಜಕದ ಮೂಲವಾಗಿ. ಇನ್ನು ನೈಟ್ರೋಜನ್ ಫಾಸ್ಫರಸ್ ಆಯಿತು, ಮೂರನೇದು ಪೊಟ್ಯಾಷಿಯಂ. ಪೊಟ್ಯಾಶ್ ಮೂಲವಾಗಿ ಪೊಟ್ಯಾಶ್ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತ ರಸಗೊಬ್ಬರ ಇದೆಯಲ್ಲ ಅದಾಗಿರ್ಬೋದು, ಅಥವಾ ಸಲ್ಫೇಟ್ ಆಫ್ ಪೊಟ್ಯಾಶ್ ಅಂತ ಪೊಟ್ಯಾಶಿಯಂ ಸಲ್ಫೇಟ್ ಅಂತಾನು ಕೂಡ ಕರಿತೀವಿ. ಸೊ ಈ ನೇರ ಗೊಬ್ಬರಗಳನ್ನ ಪೋಷಕಾಂಶಗಳ ಮೂಲವಾಗಿ ಅಂದರೆ ಎನ್ ಪಿ ಕೆ ಮೂಲವಾಗಿ ಬಳಕೆ ಮಾಡಲಾಗುತ್ತೆ. ಇನ್ನು ಕಾಂಪ್ಲೆಕ್ಸ್ ಅಥವಾ ಸಂಕೀರ್ಣ ಗೊಬ್ಬರವನ್ನು ಕೂಡ ಇಲ್ಲಿ ಬಳಸಬಹುದು ಮಿಕ್ಸರ್ ಮಾಡತಕ್ಕಂಥ ಸಂದರ್ಭದಲ್ಲಿ. ಇದು ಒಂದನೇದು. ಎರಡನೇದು ಕಂಡೀಷನರ್ ಅಥವಾ ಸುಧಾರಕಗಳು ಅಂತ ನಾವು ಕರಿತೀವಿ. ಮಿಶ್ರ ಗೊಬ್ಬರಗಳು ಸಾಮಾನ್ಯವಾಗಿ ನಾವು ಭೌತಿಕವಾಗಿ ಮಿಶ್ರಣೆ ಮಾಡಿದಂಥ ಸಂದರ್ಭದಲ್ಲಿ ಅದು ಗಟ್ಟಿಯಾಗುತ್ತೆ, ಕೇಕ್ ಥರ ಫಾರ್ಮೇಷನ್ ಆಗುತ್ತೆ. ನೀವು ಗಮನಿಸ್ಬೋದು ಸಿಮೆಂಟ್ ಮಿಶ್ರಣ ಮಾಡಬೇಕಾದ್ರೆ ಸುಮಾರು ಹೊತ್ತು ಬಿಟ್ಟಾದ್ಮೇಲೆ ಅದು ಗಟ್ಟಿಯಾಗ್ಬಿಡುತ್ತೆ, ಸಿಮೆಂಟನ್ನು ಬಳಸಕ್ಕೆ ಬರಲ್ಲ. ಆ ರೀತಿಯಾಗಿ ಗೊಬ್ಬರ ಮಿಶ್ರಣ ಮಾಡಬೇಕಾದ್ರೂ ಕೂಡ ಇಂಥ ಸಮಸ್ಯೆಗಳು ಬರುತ್ತೆ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಹಿಂಡಿಯಾಗಿ ಅಥವಾ ಹರಳು ರೂಪದಲ್ಲಿ ಗಟ್ಟಿಯಾಗಿ ಗೊಬ್ಬರಗಳು ಪರಿವರ್ತನೆ ಹೊಂದೋದನ್ನ ತಡೆಗಟ್ಟೋದಕ್ಕೆ ಸಾಮಾನ್ಯವಾಗಿ ಕಂಡೀಷನರ್ ಅಥವಾ ಸುಧಾರಕಗಳನ್ನ ಬಳಸ್ತಾರೆ. ಇಲ್ಲಿ ಒಂದ್ ಟನ್ಗೆ ಸುಮಾರು 100 ಕೆಜಿ ಅಷ್ಟನ್ನ ಬಳಸ್ತಾರೆ. ಇದಕ್ಕೆ ಕೆಲವೊಂದು ಉದಾಹರಣೆ ಇದೆ ನೋಡ್ರಿ, ತಂಬಾಕಿನ ಕಾಂಡ, ತಂಬಾಕಿನ ಗಿಡ ಇರುತ್ತಲ್ಲ ಅದ್ರದ್ದು ಕಾಂಡ ಬಳಸ್ಬೋದು. ಶೇಂಗಾ ಹೊಟ್ಟು ಅಥವಾ ಶೇಂಗಾ ಚಿಪ್ಪ ಇರುತ್ತಲ್ಲ, ಶೇಂಗಾ ಬೀಜ ತೆಗೆದಾದ್ಮೇಲೆ ಇರೋ ಸಿಪ್ಪೆನ ಬಳಸ್ತಾರೆ. ಭತ್ತದ ಹೊಟ್ಟನ್ನು ಕೂಡ ಬಳಸ್ಬೋದು ಕಂಡೀಷನರ್ ಆಗಿ. ಇನ್ನು ಮೂರನೇದು ವಸ್ತು ಅಂತಂದ್ರೆ ಈ ಕೆಲವೊಂದು ಸಮಯದಲ್ಲಿ ಏನಾಗುತ್ತೆ, ಎಲ್ಲಾ ಗೊಬ್ಬರಗಳು ಸಾಮಾನ್ಯವಾಗಿ ಆಮ್ಲೀಯತೆಯನ್ನ ಉಂಟು ಮಾಡುತ್ತೆ. ಈ ಆಮ್ಲೀಯತೆಯನ್ನ ಕಡಿಮೆ ಮಾಡೋದಕ್ಕೆ ನ್ಯೂಟ್ರಲೈಸರ್ಸ್ ಬೇಕಾಗುತ್ತೆ, ತಟಸ್ಥ ಕಾರಕಗಳು ಅಂತ ಕನ್ನಡದಲ್ಲಿ ಕರೀತಾರೆ. ಸೊ ಇವೇನ್ ಮಾಡುತ್ತೆ, ಸಾಮಾನ್ಯವಾಗಿ ನಾವು ಅಮೋನಿಯಂ ಸಲ್ಫೇಟ್ ಗೊಬ್ಬರ, ಯೂರಿಯಾ ಆಗಿರ್ಬೋದು, ಅಮೋನಿಯಂ ನೈಟ್ರೇಟ್ ಆಗಿರ್ಬೋದು, ಇಂಥ ಗೊಬ್ಬರಗಳು ಸಾಮಾನ್ಯವಾಗಿ ಆಮ್ಲೀಯವಾಗಿರುತ್ತೆ. ಸೊ ನಾವು ಮಿಶ್ರಣ ಮಾಡಿದಾಗ ಆಮ್ಲೀಯತೆ ಜಾಸ್ತಿ ಆಗುತ್ತೆ, ಅಂದ್ರೆ ಅಸಿಡಿಟಿ ಜಾಸ್ತಿ ಆಗುತ್ತೆ. ಅದನ್ನ ನ್ಯೂಟ್ರಲ್ ಮಾಡಬೇಕು ಅಂತಂದ್ರೆ ತಟಸ್ಥ ರಸಸಾರಕ್ಕೆ ತರಬೇಕಂದ್ರೆ ಡೊಲೊಮೈಟ್ ಅಂತಹ ಸುಣ್ಣ ಇರತಕ್ಕಂಥ ಪದಾರ್ಥಗಳನ್ನ ಬಳಸಿದ್ರೆ ಅದು ತಟಸ್ಥವಾಗಿ ಪರಿವರ್ತನೆ ಮಾಡುತ್ತೆ. ಇಂಥ ಕಂಡೀಷನರ್ಸ್ ನ ಕೂಡ ಬಳಸ್ತಾರೆ. ಇನ್ನು ಜಡ ವಸ್ತು ಅಂತ ಕರಿತೀವಿ ನಾವು, ಫಿಲ್ಲರ್ಸ್ ಅಂತ ಕರೀತಾರೆ. ಇದರಲ್ಲಿ ಯಾವುದೇ ಪೋಷಕಾಂಶ ಇಲ್ಲದೆ ಇರತಕ್ಕಂಥ ವಸ್ತುಗಳನ್ನ ನಾವು ಫಿಲ್ಲರ್ ಮಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ. ಉದಾಹರಣೆಗೆ ಮರಳಾಗಿರ್ಬೋದು, ಕಲ್ಲಿದ್ದಲಿನ ಪುಡಿ, ಬೂದಿ ಇರಬಹುದು, ಅಥವಾ ಕಳಪೆ ಮಟ್ಟದ ಸಾವಯವ ಪದಾರ್ಥಗಳನ್ನ ಕೂಡ ಇಲ್ಲಿ ಬಳಸಬಹುದು. ಡಾಕ್ಟರ್ ವೀರನಾಗಪ್ಪ ಅವರೇ, ಈಗ ರಾಸಾಯನಿಕ ಗೊಬ್ಬರಗಳ ಪರಸ್ಪರ ಹೊಂದಾಣಿಕೆ ಇರಬೇಕು ಅಂತ ಹೇಳ್ತಾರೆ ರಾಸಾಯನಿಕ ಗೊಬ್ಬರಗಳಿಗೆ, ಇದೇನಿದು, ಹೆಂಗ್ ಹೊಂದಾಣಿಕೆ ಇರ್ತದೆ, ಹೊಂದಾಣಿಕೆ ಮಾಡ್ಕೊಳ್ಬೇಕಾಗುತ್ತೆ? ಇದೇ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶ ಮಿಶ್ರ ಗೊಬ್ಬರಗಳನ್ನ ತಯಾರಿಕೆ ಮಾಡಬೇಕಾದ್ರೆ. ನೋಡಿ, ನಾನು ಹೇಳಿದ ಅಂದ್ರೆ ಯಾವ್ಯಾವ ಗೊಬ್ಬರ ಮಿಶ್ರ ಅಂತ ವಿಚಾರ ಬರ್ತಿಲ್ಲಿ, ಸಾವಯವ ಇರ್ಬೋದು ಅಲ್ಲಿ, ರಾಸಾಯನಿಕ ಇರ್ಬೋದು. ಹಾ ನೋಡಿ ಇಲ್ಲಿ ಎಷ್ಟು ಒಂದಕ್ಕೊಂದು ಹೊಂದಿಕೆ ಆಗ್ಬೇಕವು, ಇಲ್ಲಾದ್ರೂ ಒಂದು ನಾಶ ಆಗ್ಬಿಡ್ತದೆ ಒಂದು ಗೊಬ್ಬರ. ಖಂಡಿತ ಇಲ್ಲ, ಇಲ್ಲಾದ್ರೂ ಒಂದು ಗೊಬ್ಬರ ಏನೂ ಇಲ್ಲ, ಹಂಗೆ ಉಳ್ಕೊಂಡ್ಬಿಡ್ತದೆ, ಗಿಡಗಳಿಗೆ ಹೋಗೋದೇ ಇಲ್ಲ, ಅದು ಸಿಗಲ್ಲ. ನೋಡಿ, ಇದನ್ನ ರಸಗೊಬ್ಬರ ಮಿಶ್ರಣ ನಾವು ತಯಾರು ಮಾಡಬೇಕಾದ್ರೆ ಗೊಬ್ಬರಗಳು ಪರಸ್ಪರ ಹೊಂದಾಣಿಕೆ ಇರಬೇಕು ಮೊದಲನೇ ಅಂಶ. ಸೊ ಮಿಶ್ರಣವನ್ನ ತಯಾರಿಸಬೇಕಾದ್ರೆ ಅಥವಾ ತಯಾರಿಸಿದ ನಂತರನೂ ಕೂಡ ಅದರಲ್ಲಿ ಯಾವುದೇ ರೀತಿಯಾದಂತಹ ಅನಪೇಕ್ಷಿತ ರಾಸಾಯನಿಕ ಕ್ರಿಯೆಗಳು ನಡೀಬಾರದು ಅಥವಾ ಭೌತಿಕ ಕ್ರಿಯೆಗಳನ್ನು ಕೂಡ ನಡೀಬಾರದು. ಇದಕ್ಕೆ ಉದಾಹರಣೆ ನಾನು ಹೇಳ್ತಾ ಹೋಗ್ತೇನೆ. ಸಾರಜನಕ ಅಮೋನಿಯಾ ರೂಪದಲ್ಲಿರ್ತಕ್ಕಂಥ ಗೊಬ್ಬರಗಳನ್ನ ಕ್ಷಾರೀಯ ಗೊಬ್ಬರಗಳ ಆಗಿರ್ತಕ್ಕಂಥ ಬೇಸಿಕ್ ಸ್ಲಾಗ್ ಆಗಿರ್ಬೋದು, ಶಿಲಾರಂಜಕ ಆಗಿರ್ಬೋದು, ಅಥವಾ ಸುಣ್ಣ ಆಗಿರ್ಬೋದು, ಇಂಥ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡೋ ಹಾಗಿಲ್ಲ. ಉದಾಹರಣೆ, ಒಂದು ವೇಳೆ ಮಿಕ್ಸ್ ಮಾಡ್ತೀವಿ, ಗೊತ್ತೋ ಗೊತ್ತಿಲ್ಲದೇನೋ ಮಿಶ್ರಣ ಮಾಡ್ತಾರೆ ಅಂತ ಊಹೆ ಮಾಡೋಣ. ಸೊ ಅಂಥ ಸಂದರ್ಭದಲ್ಲಿ ಸಾರಜನಕ ಅಮೋನಿಯಾ ರೂಪದಲ್ಲಿ ಗಾಳಿಗೆ ಸೇರೋಗುತ್ತೆ, ನಿಮ್ಗೇನಾಯ್ತು ಅವಾಗ ಲಾಸ್ ಆಯ್ತು. ಸೊ ಹಂಗಾಗಿ ಈ ಅಮೋನಿಯಾ ಅಥವಾ ಸಾರಜನಕನ ಸುಣ್ಣ ಶಿಲಾರಂಜಕ ಇರತಕ್ಕಂಥ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡಬಾರದು. ಇನ್ನು ನೀರಿನಲ್ಲಿ ರಂಜಕ ಕರಗದೇ ಇರೋ ರೀತಿ ಇರತಕ್ಕಂಥ ಗೊಬ್ಬರಗಳಿದ್ದಾವೆ, ಉದಾಹರಣೆಗೆ ಸಿಂಗಲ್ ಸೂಪರ್ ಫಾಸ್ಪೇಟು, ಟ್ರಿಪಲ್ ಸೂಪರ್ ಫಾಸ್ಪೇಟು, ಇಂಥ ಗೊಬ್ಬರಗಳನ್ನ ಅಮೋನಿಯಂ ಫಾಸ್ಪೇಟು ಇತ್ಯಾದಿ ಗೊಬ್ಬರಗಳು ಸುಣ್ಣ ಮತ್ತು ಸುಣ್ಣ ಇರತಕ್ಕಂಥ ಗೊಬ್ಬರಗಳ ಜೊತೆ ಮಿಶ್ರಣ ಮಾಡೋ ಹಾಗಿಲ್ಲ. ಅಕಸ್ಮಾತ್ ಒಂದು ಪಕ್ಷ ಮಿಶ್ರಣ ಮಾಡಿದ್ರೆ ಅದು ರಂಜಕ ಸಿಗದೇ ಇರತಕ್ಕಂಥ ರೂಪದಲ್ಲಿ ಪರಿವರ್ತನೆ ಹೊಂದುತ್ತೆ. ಸೊ ಇದು ಕಾರಣಕ್ಕೆ ಕಂಪ್ಯಾಟಿಬಿಲಿಟಿ ಇರೋದಿಲ್ಲ. ಸೊ ಹಾಗಾಗಿ ಇಂಥದನ್ನ ಬಳಸಬಾರದು. ಇನ್ನು ಈ ವಾತಾವರಣದಲ್ಲಿ ಗಾಳಿ ಜೊತೆಗೆ ತೇವಾಂಶನೂ ಕೂಡ ಇರುತ್ತೆ, ಅದನ್ನ ಹೀರ್ಕೊಳ್ತಕ್ಕಂತ ಕೆಲವು ಗೊಬ್ಬರಗಳಿದೆ. ಉದಾಹರಣೆ, ನೀವು ಉಪ್ಪನ್ನ ಗಾಳಿನಲ್ಲಿ ಇಟ್ಟರೆ ಸ್ವಲ್ಪ ಹೊತ್ತು ಗಂಟೆ ಕರಗುತ್ತೆ, ಇಲ್ಲಾಂದ್ರೆ ಉಪ್ಪು ಗಾಳಿನಲ್ಲಿ ಇರತಕ್ಕಂತ ತೇವಾಂಶನ ಹಿಡ್ಕೊಂಡದು ನೀರಾಗಿರುತ್ತೆ, ಸಮನ್ನು ಗಮನಿಸಿರ್ತಾರೆ. ಸೊ ಅದನ್ನ ನಾವು ಹೈಗ್ರೋಸ್ಕೋಪಿಕ್ ನೇಚರ್, ಸಕ್ಕರೆ ಇವೆಲ್ಲ ಹಂಗೆ ಖಂಡಿತ ಹೈಗ್ರೋಸ್ಕೋಪಿಕ್ ನೇಚರ್ ಅಂತ ಕರೀತಾರೆ. ಸೊ ಇಂಥ ಗೊಬ್ಬರಗಳನ್ನ ಮಿಶ್ರಣ ಮಾಡಿಟ್ರೆ ಅದು ಗಟ್ಟಿಯಾಗುತ್ತೆ ಅಥವಾ ನೀರಾಗಬಹುದು. ಹಂಗಾಗಿ ಇಂಥ ಗೊಬ್ಬರಗಳನ್ನ ಬಳಸತಕ್ಕಂಥ ಸಮಯದಲ್ಲಿ ಮಾತ್ರ ಮಿಶ್ರಣ ಮಾಡಿ ಕೊಡಬೇಕು. ಈ ಯೂರಿಯಾ ಗೊಬ್ಬರ ಕೆಲವೊಂದ್ಸರಿ ಹಂಗೆ ಆಗ್ಬಿಡ್ತವೆ, ಗಟ್ಟಿಯಾಗುತ್ತೆ ಅಲ್ವಾ, ನೀರು ಇಳಿಲಿಕ್ಕೆ ಶುರು ಮಾಡ್ತದೆ. ಅಂದ್ರೆ ವಾತಾವರಣ ನೀವು ಚೀಲದಲ್ಲಿ ಇರುತ್ತಲ್ಲ ಹಗೂರ ಅದು ಬುಡದಲ್ಲಿ ಶುರು ಆಗುತ್ತೆ, ನೀರು ಆಗ್ತಾ ಹೋಗುತ್ತೆ, ನಷ್ಟ ಆಗುತ್ತೆ ರೈತರಿಗೆ. ಬೆಳೆ ತಕ್ಷಣ ಅವರು ಬೆಳೆಗಳಿಗೆ ಅದು ತಗೊಂಡು ಹಾಕಿದ್ರೆ ಅಡ್ಡಿಲ್ಲ. ಅಂದ್ರೆ ಆಮ್ಲೀಯತೆ ಇರತಕ್ಕಂತ ಯೂರಿಯಾದಂತಹ ವಸ್ತುಗಳನ್ನ ನಾವು ಚೀಲದಲ್ಲಿ ತುಂಬಿಟ್ಟಾಗ ವಾತಾವರಣದಲ್ಲಿರೋ ಗಾಳಿನ ಹೀರಿಕೊಂಡು ಅದು ನೀರಾಗುತ್ತೆ, ಅವಾಗ ಚೀಲ ಕೂಡ ಹರಿದೋಗುತ್ತೆ, ಗುಣಮಟ್ಟ ಕೂಡ ಕಡಿಮೆ ಆಗಬಹುದಲ್ಲ. ಖಂಡಿತವಾಗಿಲ್ಲ, ಗೊಬ್ಬರದ್ದು ಖಂಡಿತವಾಗಿಲ್ಲ. ಸೊ ಅದರಿಂದ ಸೊ ನೈಟ್ರೇಟ್ಸ್ ಅಥವಾ ಕ್ಲೋರೈಡ್ಸ್ ಇರತಕ್ಕಂತ ನಾವು ಗೊಬ್ಬರ ತುಂಬಿಟ್ಟಾಗ ಚೀಲನು ಕೂಡ ನಾಶ ಆಗುತ್ತೆ. ಅದ್ರ ಜೊತೆಗೆ ರಂಜಕ ಮತ್ತೆ ಸತು ಇರತಕ್ಕಂತ ಗೊಬ್ಬರಗಳನ್ನ ಮಿಶ್ರಣ ಮಾಡಬಾರದು. ಇದು ಪರಸ್ಪರ ಹೊಂದಾಣಿಕೆ ಆಗ್ತಕ್ಕಂತ ಗೊಬ್ಬರಗಳನ್ನ ಮಾತ್ರ ರಾಸಾಯನಿಕ ಗೊಬ್ಬರಗಳ ಮಿಶ್ರಣಕ್ಕೆ ಬಳಸಬೇಕಾಗತ್ತೆ. ಡಾಕ್ಟ್ರೆ, ಈಗ ರಾಸಾಯನಿಕ ಗೊಬ್ಬರಗಳನ್ನ ಮಿಶ್ರಣ ಮಾಡುವ ವಿಧಾನಗಳ ಬಗ್ಗೆ ನಮ್ಮ ರೈತರಿಗೆ ತಿಳಿಸ್ಕೊಡಿ. ನೋಡಿ, ರಾಸಾಯನಿಕ ಗೊಬ್ಬರಗಳ ಮಿಶ್ರಣವನ್ನ ನಾನು ಈಗಾಗಲೇ ಹೇಳಿದಂಗೆ ಮನೆಯಲ್ಲಿ ರೈತರೇ ತಾವೇ ತಯಾರಿಸಿಕೊಳ್ಬಹುದು. ಉಪಯೋಗಿಸಬೇಕಾದಂತಹ ಗೊಬ್ಬರಗಳು ಅವ್ರು ಯಾವ್ದು ಬೇಕಾಗುತ್ತೆ, ಯೂರಿಯಾ, ಸೂಪರ್ ಫಾಸ್ಫೇಟು ಅಥವಾ ಮ್ಯೂರೇಟ್ ಆಫ್ ಪೊಟ್ಯಾಷನ್ನ ತೆಗೆದುಕೊಂಡು ಎಷ್ಟು ಪ್ರಮಾಣದಲ್ಲಿ ತಯಾರಿಸಬೇಕಂತ ಅನ್ಕೊಂಡಿರ್ತಾರೆ. ಉದಾಹರಣೆಗೆ 500 ಕೆಜಿ, 1 ಟನ್ನು, 2 ಟನ್ನು ಎಷ್ಟು ಬೇಕಾಗುತ್ತೆ, ಅದನ್ನ ಅಪೇಕ್ಷಿತ ಪೋಷಕಾಂಶಗಳ ಮಟ್ಟ ಅಂತ ನಾವು ಕರಿತೀವಿ. ಉದಾಹರಣೆಗೆ 20 ಕೆಜಿ ಸಾರಜನಕ, 10 ಕೆಜಿ ರಂಜಕ, ಇನ್ನು 20 ಕೆಜಿ ಪೊಟ್ಯಾಷ್ನ ಮಿಶ್ರಣ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅವರು. ಮೊದಲ ಬರ್ಕೊಳ್ಬೇಕು, ಅದಕ್ಕೆ ಬೇಕಾಗ್ತಕ್ಕಂಥ ಗೊಬ್ಬರಗಳನ್ನ ತೂಕ ಮಾಡಿಕೊಂಡು, ನಾನು ಫಿಲ್ಲರ್ ಅಂತ ಹೇಳ್ತಾ ಇದ್ದೆ, ಕಂಡೀಷನರ್ ಅಥವಾ ನಿರುಪಯೋಗಿ ವಸ್ತುಗಳು ಫಿಲ್ಲರ್ ಕಂಡೀಷನರ್ಸ್ ಅನ್ನು ಕೂಡ ತೆಗೆದುಕೊಂಡು ಒಟ್ಟಾರೆ ಅದನ್ನ ತೂಕ ಮಾಡಿಕೊಂಡು ಅದನ್ನೆಲ್ಲ ಮಿಶ್ರಣ ಮಾಡಿಕೊಂಡು, ಈಗ ಉದಾಹರಣೆ ಸಲಿಕೆನ ಬಳಸಬಹುದು ಮಿಶ್ರಣ ಮಾಡೋದಕ್ಕೆ, ಗಟ್ಟಿಯಾಗಿರ್ತಕ್ಕಂಥ ಏನೋ ಮಣ್ಣಿನ ಪದರದ ಮೇಲೆ ಅಥವಾ ಎಲ್ಲಾದರೂ ಒಂದು ಮನೆಯಲ್ಲೇನೆ ಗಟ್ಟಿಯಾಗಿರತಕ್ಕಂಥ ಪದರದ ಮೇಲೆ ಅದನ್ನೆಲ್ಲ ಹಾಕಿ ಸಲಿಕೆಯ ಮುಖಾಂತರ ಮಿಶ್ರಣ ಮಾಡಬೇಕಾಗುತ್ತೆ. ಆ ಮಿಶ್ರಣ ಮಾಡಿದ ನಂತರ ಮನುಷ್ಯ ನಾವು ಡೈರೆಕ್ಟ್ ಕೈಯಿಂದನಾದ್ರೂ ಮಿಶ್ರಣ ಮಾಡಬಹುದು ಅಥವಾ ಸಲಿಕೆಗಳ ಸಹಾಯದಿಂದ. ಇಲ್ಲಿ ಸಿಮೆಂಟ್ ಮಿಶ್ರಣ ಮಾಡ್ತಾರಲ್ವಾ, ಅದನ್ನು ಕೂಡ ಇದಕ್ಕೆ ಬಳಸಬಹುದು ಈ ಮಿಶ್ರಣ ಮಾಡೋದಕ್ಕೆ. ಸೊ ಈ ಕಾಂಕ್ರೀಟ್ ಮಾಡತಕ್ಕಂಥ ಮಿಶ್ರಣ ಕೂಡ ಉಪಯೋಗಿಸಿ ಮಿಶ್ರಣವನ್ನು ತಯಾರಿಕೆ ಮಾಡಿಕೊಳ್ಬಹುದು. ತಮಗೆ ಬೇಕಾದಂತಹ ಮಿಶ್ರಣವನ್ನು ತಾವೇ ಸ್ವತಃ ರೈತರು ತಯಾರಿಕೆ ಮಾಡಿಕೊಳ್ಬಹುದು. ಡಾಕ್ಟ್ರೆ, ಈಗ ಈ ಗೊಬ್ಬರ ಬಳಕೆಯಿಂದ ಅನುಕೂಲ ಮತ್ತೆ ಅನಾನುಕೂಲ ಬಗ್ಗೆ ಹೇಳ್ಬಿಡಿ. ಇದರ ನೋಡಿ, ಮಿಶ್ರ ಗೊಬ್ಬರಗಳು ಅಥವಾ ಗೊಬ್ಬರಗಳ ರಾಸಾಯನಿಕ ಮಿಶ್ರಣ ಅಂದ್ರೆ ಹಲವಾರು ಅನುಕೂಲಗಳಿದೆ. ಮೊದಲನೇದಾಗಿ ಅನುಕೂಲಗಳನ್ನ ನಾನು ನೋಡೋದಾದ್ರೆ, ಇದು ಯಾವ ಮಣ್ಣಿನ ಗುಣಧರ್ಮಕ್ಕೆ ಬೇಕಾಗುತ್ತೆ, ಅದೇ ರೀತಿಯಾಗಿ ತಮ್ಮ ಮಣ್ಣು ಯಾವ ರೀತಿ ಇದೆ, ಯಾವ ರೀತಿಯಾದಂತಹ ಬೆಳೆನ ನಾವು ಬೆಳೀತಾ ಇದ್ದೀವಿ ಅನ್ನೋ ಒಂದು ಅಂಶನ ತಾವೇ ಗಮನದಲ್ಲಿಟ್ಟುಕೊಂಡು ಅವರಿಗೆ ಬೇಕಾಗ್ತಕ್ಕಂಥ ಪ್ರಯೋಜನಕಾರಿ ಗೊಬ್ಬರಗಳನ್ನ ಮಾರುಕಟ್ಟೆಯಲ್ಲಿ ಖರೀದಿ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಅವಶ್ಯದಲ್ಲಿರ್ತಕ್ಕಂಥ ಗೊಬ್ಬರವನ್ನ ಮಾತ್ರ ತಾವೇ ಖರೀದಿ ಮಾಡಿಕೊಂಡು ಬಳಸತಕ್ಕಂಥ ಅವಕಾಶ ಇದೆ ಗೊಬ್ಬರವನ್ನ ಮಿಶ್ರಣವನ್ನ ಬಳಸೋದ್ರಿಂದ. ಸೊ ಇದು ಒಂದು ಅನುಕೂಲ. ಸೊ ಇದು ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಯಾವುದೋ ಗೊಬ್ಬರದಲ್ಲಿ ಈ ಅವಕಾಶ ಇರೋದಿಲ್ಲ. ಉದಾಹರಣೆ ತಾವು ಹೇಳಿದ್ರೆ ಅವಾಗಲೇ, ಏನಂತ ಮಾರ್ಕೆಟಲ್ಲಿ ಯಾವುದೋ ಕಳಪೆ ಗೊಬ್ಬರ ಸಿಗುತ್ತೆ, ನಾನು ಅದನ್ನ ಕ್ಲೈಮ್ ಮಾಡೋಕ್ಕಾಗಲ್ಲ ಅಂತ. ಸೊ ಇದನ್ನ ನೀವೇ ನಿಮ್ಮ ಕಣ್ಣಾರೆ ಪ್ರಿಪೇರ್ ಮಾಡ್ಕೋಬಹುದಲ್ಲ. ಸೊ ಹಾಗಾಗಿ ನಿಮಗೆ ಗೊಬ್ಬರದ ಗುಣಮಟ್ಟ ಅಥವಾ ಅದರದ್ದು ಎಷ್ಟು ಪೋಷಕಾಂಶ ಪ್ರಮಾಣ ಸಿಗುತ್ತೆ ಅಂತ ತಮ್ಗೆ ಗೊತ್ತಾಗುತ್ತೆ. ಇದು ಒಂದು ಅನುಕೂಲ. ಇನ್ನು ನಮ್ಮ ಕಣ್ಣೆದುರುಗಡೆ ನಾವು ಮಿಶ್ರಣವನ್ನ ಸಿದ್ಧತೆ ಮಾಡ್ಕೊಳ್ತೀವಿ. ಗೊಬ್ಬರ ಬಳಸಬೇಕಾದ್ರೆ ನಿರ್ಲಕ್ಷ್ಯ ಸಲ್ಲ ನಮ್ಮ ರೈತರಿಗೆ, ಖಂಡಿತವಾಗಿಲ್ಲ. ನೀವು ನಿಮ್ದು ಸಾವಯವ ಗೊಬ್ಬರ ಮನೆಯಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತೆ ಹಸಿರೆಲ್ಲ ಗೊಬ್ಬರ ಹಾಕಿ ಯಾರು ಏನನ್ನಲ್ಲ, ನಿಮ್ ಬೆಳೆಗೂ ಕೂಡ ನಿಮ್ ಗಿಡಗಳಿಗೆ ಸುರಕ್ಷಿತ ಆಗಿರುತ್ತೆ, ಬೆಳೆನು ಕೂಡ ಯಥಾ ಪ್ರಕಾರ ಕೊಡುತ್ತೆ. ನೀವು ಏನು ಲೇಬಲ್ ಇಲ್ದೇನೆ ಹೊರಗಡೆ ಬಹಿರಂಗ ಪಡಿಸಿದ ಗೊಬ್ಬರಗಳನ್ನ ಮನೆಗೆ ತಂದು ಬಳಸಿದ್ರೆ ನಿಮ್ ಗಿಡಗಳಿಗೆ ನಿಮ್ ಬೆಳೆಗಳಿಗೆ ನಷ್ಟ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇದನ್ನ ನಮ್ ಕಣ್ಣೆದುರುಗನೆ ಬೇಕಾಗ್ತಕ್ಕಂಥ ಮಿಶ್ರಣ ತಾವೇ ಮಾಡ್ಕೊಂಡಿರ್ತಾರೆ. ಸೊ ಹಂಗಾಗಿ ಅದನ್ನ ಖಚಿತಪಡಿಸ್ಕೊಂಡಿರ್ತಾರೆ, ನಾನು ಎಷ್ಟು ಪ್ರಮಾಣದಲ್ಲಿ ಯೂರಿಯಾ ಹಾಕ್ತೀನಿ ಅಥವಾ ನಮ್ದು ಮರಳು ಮಣ್ಣಿದ್ಯಾ, ಎಷ್ಟು ಸಲ ಗೊಬ್ಬರ ಕೊಡಬೇಕು, ಎಷ್ಟು ನೀವೇ ಮಾಡ್ಕೊಳ್ಬಹುದು. ಇದು ಅನುಕೂಲ. ಇನ್ನು ಮಾರುಕಟ್ಟೆನಲ್ಲಿ ಗೊಬ್ಬರಗಳ ಮಿಶ್ರಣಕ್ಕಿಂತ ಕಡಿಮೆ ದರದಲ್ಲೇ ನೀವು ಪ್ರಿಪೇರ್ ಮಾಡ್ಕೊಳ್ಬಹುದು ಇದನ್ನ. ಸೊ ಅಂತ ಸಂದರ್ಭದಲ್ಲಿ ಲೇಬರ್ ಉಳಿತಾಯ ಆಗುತ್ತೆ, ಅದ್ರ ಜೊತೆಗೆ ಕಡಿಮೆ ಖರ್ಚಿಗೆ ಇಲ್ಲಿ ಅವಕಾಶ ಇದೆ. ಇನ್ನು ಲಘು ಪೋಷಕಾಂಶ ಹೊಂದಿರತಕ್ಕಂಥ ಗೊಬ್ಬರವನ್ನು ಕೂಡ ನಾವು ಇಲ್ಲಿ ಮಿಶ್ರಣ ಮಾಡಬಹುದು. ಸೊ ಇದು ಹಲವಾರು ಅನುಕೂಲಗಳು. ಇನ್ನು ಕೆಲವೊಂದು ಅನಾನುಕೂಲ ಇದೆ. ಇಲ್ಲಿ ಕೆಲವೊಂದ್ಸಲ ಕೆಲವು ಸನ್ನಿವೇಶಗಳಲ್ಲಿ ನಾವು ತಯಾರಿಸಿದಕ್ಕಂಥ ಮಿಶ್ರಣವು ಮಾರುಕಟ್ಟೆಯಲ್ಲಿ ಲಭ್ಯವಿರತಕ್ಕಂಥ ಮಿಶ್ರಣದಷ್ಟು ಸಮಾನವಾಗಿ ಅಂದರೆ ಯೂನಿಫಾರ್ಮ್ ಆಗಿ ಇರೋದಿಲ್ಲ. ಯಾಕಂದರೆ ಅದ್ರ ಬಗ್ಗೆ ನಮಗೆ ಜ್ಞಾನದ ಕೊರತೆ ಇರುತ್ತೆ, ಸರಿಯಾಗಿ ಮಿಶ್ರಣ ಮಾಡಿಲ್ಲದೆ ಇರಬಹುದು, ಅದು ಒಂದು ಅನನುಕೂಲ. ಸೊ ಅದರ ಜೊತೆಗೆ ಅದರ ಮಿಶ್ರಣದ ಭೌತಿಕ ರೂಪ ಇಲ್ಲಿ ಸರಿಯಾಗಿರೋದಿಲ್ಲ, ಸರಿಯಾಗಿ ಮಿಶ್ರಣ ಮಾಡಲಿಲ್ಲ ಅಂತಂದರೆ. ಇನ್ನು ಮಿಶ್ರಣಕ್ಕೆ ಬೇಕಾಗ್ತಕ್ಕಂಥ ಆಯ್ದ ಗೊಬ್ಬರಗಳು, ಈಗ ಉದಾಹರಣೆಗೆ ನಮ್ಮ ಏರಿಯಾದಲ್ಲಿ ಕೆಲವೊಂದು ಗೊಬ್ಬರಗಳು ಸಿಗೋದಿಲ್ಲ. ಸೊ ಅಂಥ ವಿಶೇಷವಾದಂಥ ಗೊಬ್ಬರಗಳು ನಮ್ಮ ಭಾಗದಲ್ಲಿ ಸಿಗದೆ ಇಲ್ಲದೆ ಇರತಕ್ಕಂಥ ಸನ್ನಿವೇಶನ ಕೂಡ ನಾವು ಸಾಮಾನ್ಯವಾಗಿ ಗಮನಿಸಬಹುದು. ಇನ್ನು ರೈತರು ವಿವಿಧ ರಾಸಾಯನಿಕ ಗೊಬ್ಬರಗಳ ಗುಣ ಮತ್ತು ಅವುಗಳ ಹೊಂದಾಣಿಕೆ ಬಗ್ಗೆ ಅವರಿಗೆ ಮಾಹಿತಿ ಇರಲ್ಲ. ನಾನೀಗ ತುಂಬಾ ಅತ್ಯಂತ ಮುಖ್ಯ ಅಂತ ಹೇಳ್ಬಿಟ್ಟು ಈಗ ಹಿಂದೆ ತಿಳಿಸ್ಕೊಟ್ಟೆ, ಆ ಹೊಂದಾಣಿಕೆ ಬಗ್ಗೆ ರೈತರಿಗೆ ಪರಿಜ್ಞಾನ ಇಲ್ಲದೆ ಇರಬಹುದು, ಇದೊಂದು ಅನಾನುಕೂಲ. ಡಾಕ್ಟರ್ ವೀರನಗಪ್ಪ ಅವರೇ, ಈಗ ಮಾರುಕಟ್ಟೆಯಲ್ಲಿ ನಮಗೆ ಲಭ್ಯವಿರುವಂತಹ ರಸಗೊಬ್ಬರಗಳ ಮಿಶ್ರಣಗಳು ಅಂತೇವೆ ನಾವು, ಯಾವ್ಯಾವ ಮಿಶ್ರಣಗಳು ಯಾವ್ಯಾವ ಪ್ರಮಾಣದಲ್ಲಿ ಇರಬೇಕು ಅದ್ರ ಬಗ್ಗೆ ಹೇಳಿ ನಮ್ಮ ರೈತರಿಗೆ. ಅಂದ್ರೆ ಈಗ ಫರ್ಟಿಲೈಸರ್ ಮಿಕ್ಸ್ಚರ್ಸ್ ಮಾರುಕಟ್ಟೆನಲ್ಲೇ ಲಭ್ಯ ಇರತಕ್ಕಂಥದ್ದು ಅಂತಂದ್ರೆ ಸುಫಲ ಅಂತ ಒಂದು ಕಂಪನಿ ಇದೆ, ಅವರು ರಾಸಾಯನಿಕ ಮಿಶ್ರ ಗೊಬ್ಬರಗಳಿದೆ ತಯಾರ್ ಮಾಡ್ತಾರೆ ಅವರು. ಹೌದು, 15 15 15 ಅಂತ ಆ ಕಂಪನಿ. ಎನ್ಪಿಕೆ ಇದು ಕಾಂಪ್ಲೆಕ್ಸ್ ಗೊಬ್ಬರ ಅಲ್ಲ, ಇದು ಫರ್ಟಿಲೈಸರ್ ಮಿಕ್ಸ್ಚರ್, ಇದು ನಾನು ಮೊದಲೇ ಹೇಳಿದ್ದೆ ಇದು ವಿಭಿನ್ನವಾಗಿರುತ್ತೆ ಅಂತ. ಸೊ ಅದೇ ಕಂಪನಿ ಅವರು 20 20 0 ಅಂತ ಒಂದು ಮಿಶ್ರ ಗೊಬ್ಬರ ಮಾಡಿದ್ದಾರೆ. ಅದ್ರ ಜೊತೆಗೆ ಲಕ್ಷ್ಮಿ ಅಂತ ಒಂದ್ಬಿಟ್ಟು ಒಂದು ಕಂಪನಿ ಅವರು 12 12 12 ಎನ್ಪಿಕೆ ಇರತಕ್ಕಂತ ಗೊಬ್ಬರ ಇದೆ. ಅದೇ ರೀತಿ ಲಕ್ಷ್ಮಿ ಕಂಪನಿಯವರು 8 8 8 ನೂರಲ್ಲಿ 8 kg ಸಾರಜನಕ 8 ರಂಜಕ ಪೊಟಾಶ್ ಇರತಕ್ಕಂತ ಗೊಬ್ಬರವನ್ನು ಮಿಶ್ರಣ ಇರತಕ್ಕಂಥದ್ದು. ಅದರ ಜೊತೆಗೆ ಇಫ್ಕೋ ಕಂಪನಿಯವರು, ತಾವು ಗೊತ್ತಿರಬಹುದು ಇತ್ತೀಚೆಗೆ ದ್ರವರೂಪಿ ಗೊಬ್ಬರ ಬಿಟ್ಟಿದ್ದಾರಲ್ಲ, ಅವರು 10 26 26 ಅಂತ ಹೇಳ್ಬಿಟ್ಟು ಒಂದು ಮಿಶ್ರ ಗೊಬ್ಬರ ತಯಾರಿಕೆ ಮಾಡಿದ್ದಾರೆ. ಅದರ ಜೊತೆಗೆ ಇಫ್ಕೋ 2nd grade 12 32 and 16 ಅಂತ ಹೇಳ್ಬಿಟ್ಟು ಗೊಬ್ಬರವನ್ನ ತಯಾರಿಕೆ ಮಾಡಿದ್ರು. ಅಂದ್ರೆ ಹೆಚ್ಚಿಗೆ ದೀರ್ಘಾವಧಿ ಬೆಳೆಗಳಿಗೆ ಬೇರು ಚೆನ್ನಾಗಿರಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಈ 12 36 32 and 16 ಅನ್ನೋ ಮಿಶ್ರ ಗೊಬ್ಬರವನ್ನ ತಯಾರಿಕೆ ಮಾಡಿದೆ. ಇದು ಮಾರುಕಟ್ಟೆಯಲ್ಲಿ ಲಭ್ಯ ಇರತಕ್ಕಂಥ ಗೊಬ್ಬರಗಳ ಮಿಶ್ರಣ. ಅಂದ್ರೆ ಇದನ್ನು ರೈತರು ಗಮನದಲ್ಲಿ ಇಟ್ಕೋಬೇಕು. ಹೌದು, ಈ ಕಂಪನಿದು ಈ ತರ ಮಿಶ್ರಣ ಇರುತ್ತೆ, ನಿಮ್ಗೆ ಮಾರ್ಕೆಟ್ ಹೋದ್ರೆ ನಿಮ್ಗೆ ಯಾವ್ದೇ ತರವೋ ನಮ್ಗೆ ಈ ಪ್ರಮಾಣದ ಬೇಕು, ಎನ್ಪಿಕೆ ಈ ತರ ಇರ್ಬೇಕು, ಈ ಗೊಬ್ಬರದಲ್ಲಿ ಹಿಂಗೆ ಇರ್ಬೇಕು ಅನ್ನೋದು ಗೊತ್ತಾಗುತ್ತೆ. ಅದು ಸುಫಲ ಇರ್ಬೋದು, ಲಕ್ಷ್ಮಿ ಕಂಪನಿದ ಇರ್ಬೋದು, ಅಥವಾ ಇಫ್ಕೋ ಇರ್ಬೋದು, ಕ್ರಿಪ್ಕೋ ಇರ್ಬೋದು, ಮತ್ತೆ ಕೊಟಾರಿ ಇರ್ಬೋದು, ಯಾವ್ದೇ ಇರ್ಬೋದು. ಡಾಕ್ಟರ್ ವೀರನಾಗಪ್ಪ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ನಮ್ಮ ರೈತರಿಗೆ ಗೊಬ್ಬರ ಬಳಸುವಾಗ ಈ ಮಿಶ್ರ ಗೊಬ್ಬರಗಳ ಬಳಕೆ ಬಗ್ಗೆ ಅತಿ ಮಹತ್ವವಾದ ಮಾಹಿತಿಯನ್ನ ಮಾಡಿಕೊಟ್ರಿ. ಯಾವಾಗ ಈ ಮಿಶ್ರ ಗೊಬ್ಬರ ಬಗ್ಗೆ ಏನು ಗಮನಿಸಬೇಕಾಗ್ತದೆ, ಏನಾದರೂ ಹೆಚ್ಚು ಕಡಿಮೆ ಆಗಬಹುದಾ ಈ ಒಂದು ಮಿಶ್ರ ಗೊಬ್ಬರ ಬಳಸೋದ್ರಿಂದ, ಎಲ್ಲ ನಮ್ಮ ರೈತರಿಗೆ ಮಾಹಿತಿ ಒದಗಿಸಿದ್ದಕ್ಕೆ ನಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಡಾಕ್ಟರ್ ವೀರನಾಗಪ್ಪ ಅವ್ರ ಜೊತೆಗೆ ನಾವು ಮಾತಾಡಬೇಕು, ಇನ್ನೂ ಮಾಹಿತಿ ಪಡ್ಕೋಬೇಕು ಅಂತಿರ್ತಾರೆ. ದಯವಿಟ್ಟು ನಮ್ಮ ರೈತರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಕೊಡಿ. ನನ್ನ ಮೊಬೈಲ್ ನಂಬರ್ 9 8 8 6 0 3 4 3 5 9. ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೇನೆ, 9 8 8 6 0 3 4 3 5 9. ರಾಸಾಯನಿಕ ಗೊಬ್ಬರಗಳ ಮಿಶ್ರಣ ಈ ಬಗ್ಗೆ ಮಾಹಿತಿ ಮಾಡಿಕೊಂಡಿದ್ದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರಾಸಾಯನಿಕ ಗೊಬ್ಬರಗಳ ಮಿಶ್ರಣಗಳ ಕುರಿತು ಡಾಕ್ಟರ್ ಪಿ ವೀರನಾಗಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ಗೌಡ. ಇನ್ನೀಗ ತುರುವೇಕೆರೆ ತಾಲೂಕು ನೀರುಗುಂಟೆಪಾಳ್ಯದ ಕಂಚರಾಯ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಮುಳುಗಿ ನಿಂತೊಡೆ ಗಹಣ ದರ್ಪಣವಾಯಿತೆಂದು ಎಲ್ಲಿ ಏಳು ಮೂರೆಂಟು ಮೂಲೆಯ ಕೋಣೆಯೊಳಗಿ ಎಂಟು ಜೇನಿನ ಗಟ್ಟಿ ಏಳು ಮೂರೆಂಟು ಮೂಲೆಯ ಕೋಣೆಯೊಳಗಿ ಗಂಟು ಗಾಣದ ಬರದ ಗಂಟೆಗೆ ಬಂಟರಾಗಿ ಕೆಟ್ಟರೆಂದು ಗಂಟು ಗಾಣದ ಬರಿದ ಗಂಟೆಗೆ ಬಂಟರಾಗಿ ಕೆಟ್ಟಿರೆಂದು ಎಲೆ ಬಾರೋ ಬೋಗಿ ಎಲೆ ಬಾರಣ್ಣ ಪದರದ ಚೀಲದೊಳಗೆ ವಂಚು ಮೆಂಚು ತಿರವರತ್ನದ ಪದರದ ಚೀಲದೊಳಗೆ ವಂಚು ಮೆಂಚು ತಿರವರತ್ನದ ಪಂಚವರ್ಣದ ತಿಳಿದ ಯೋಗಿಗೆ ಪಂಚಸೂತಕವಿಲ್ಲವೆಂದು ಪಂಚವರ್ಣದ ತಿಳಿದ ಯೋಗಿಗೆ ಪಂಚಸೂತಕವಿಲ್ಲವೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ ಅಣ್ಣ ಎಳಿಬಾರೋ ಹೋಗಿ ಎಳಿಬಾರಣ್ಣ ಇಲ್ಲವೆಂಬುದ ಕಂಡು ಕಂಡು ಕಲ್ಲು ಬೊಂಬೆಗಳನ್ನು ಪೂಜಿಸಿ ಇಲ್ಲವೆಂಬುದ ಕಂಡು ಕಂಡು ಕಲ್ಲು ಬೊಂಬೆಗಳನ್ನು ಪೂಜಿಸಿ ಕಲ್ಲ ಶಿವನ ಶಿವನ ಕಲ್ಲು ಬಲ್ಲೊಡಿದು ನೀವು ಪೇಳಿರೆಂದು ಶಿವನ ಶಿವನ ಕಲ್ಲು ಬಲ್ಲೊಡೆ ನೀವು ಕೇಳಿರೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ ಎಳಿಬಾರೋ ಹೋಗಿ ಎಳಿಬಾರಣ್ಣ ಹಿಂದೆ ಪುಟ್ಟದ ಹಿರಿಯರಲ್ಲ ಮುಂದೆ ಪುಟ್ಟುವ ಕಿರಿಯರಲ್ಲ ಹಿಂದೆ ಪುಟ್ಟುವ ಹಿರಿಯರಿಲ್ಲ ಮುಂದೆ ಪುಟ್ಟುವ ಕಿರಿಯರಿಲ್ಲ ಸಂದಿ ಗೊಂದಿಯ ಸಂಘವಿಲ್ಲದಿರೋ ಒಂದಿದರೆ ಬಹು ಚಂದವೆಂದು ಎಲ್ಲರೆ ವಂದನಗಳೇ ನ್ಯಾತಕೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ ಎಳಿಬಾರೋ ಹೋಗಿ ಎಳಿಬಾರಣ್ಣ ಎಲ್ಲರಳು ತಾ ಸೇರಬೇಕವರೆಲ್ಲರಳು ಓಡಾಡಬೇಕು ಎಲ್ಲರಳು ತಾ ಸೇರಬೇಕು ಎಲ್ಲರಳು ಓಡಾಡಬೇಕು ಅಲ್ಲಿ ಇಲ್ಲದಿರ್ದಡೆ ಸುಳ್ಳು ಎಂದು ಅಲ್ಲಿ ಇಲ್ಲದಿರ್ದಡೆ ಸುಳ್ಳು ಎಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ ಎಳಿಬಾರೋ ಹೋಗಿ ಎಳಿಬಾರಣ್ಣ ಮೂರು ಪುಳಗಳ ಮೂರು ಗುಣಗಳ ಮೂರು ಮಲಗಳ ಮೂರು ವ್ಯಸ್ತೆಯ ನಾನು ನೀನಲ್ಲಗುವ ಧ್ಯಾನ ಮೌನಗಳಾತಕೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ ಎಳಿಬಾರೋ ಹೋಗಿ ಎಳಿಬಾರಣ್ಣ ಎಂದಿಗಾದರೂ ಸಾವು ತಪ್ಪದು ಎಂದು ತಿಳಿದ ಮೇಲು ಸುಮ್ಮನೆ ಎಂದಿಗಾದರೂ ಸಾವು ತಪ್ಪದು ಎಂದು ತಿಳಿದ ಮೇಲು ಸುಮ್ಮನೆ ಎಂದು ನಾಳೆ ಎಂದು ಕಳೆದರೆ ಮುಂದೆ ಯಮ ಕಾದಿರುವನೆಂದು ಎಂದು ನಾಳೆ ಎಂದು ಕಳೆದರೆ ಮುಂದೆ ಯಮ ಕಾದಿರುವನೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ ಎಳಿಬಾರೋ ಹೋಗಿ ಎಳಿಬಾರಣ್ಣ ಬಾಲನಾಗುತ್ತ ಬೆಳೆದು ಯೌವನ ತಾಳಿ ಬದುಕಿಯ ತನವು ಮುಪ್ಪಿನ ಬಾಲನಾಗುತ್ತ ಬೆಳೆದು ಯೌವನ ಮುಪ್ಪಿನ ಚೀಲವಾಗುತ್ತ ಕೆಳಲು ನೀವ ಕಾಲ ಶ್ವಾಸದಿ ಬೀಳುವರೆಂದು ಚೀಲವಾಗುತ್ತ ಚೀಲ ನೀವ ಕಾಲ ಭಾಷದಿ ಬೀಳುವರೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ ಎಳಿಬಾರ ಸ್ಮರಿಸಿ ಕೊಂಬಿರಿ ದರೆಯ ಸುಖವಿನ್ನೇತ ಕೆಂಬಿರಿ ಮರಣವೆಂಬುದ ಸ್ಮರಿಸಿ ಕೊಂಬಿರಿ ದರೆಯ ಸುಖವಿನ್ನೇತ ಕೆಂಬಿರಿ ಮರೆತು ಮರಣವ ಮರಳಿ ಭೋಗದೆ ಬೆರೆದು ದುಃಖಿಗಳಾಯಿರೆಂದು ಮರೆತು ಮರಣವ ಮರಳಿ ಭೋಗದೆ ಬೆರೆದು ದುಃಖಿಗಳಾಯಿರೆಂದು ಎಲಿ ಬಾರೋ ಹೋಗಿ ಎಲಿ ಬಾರಣ್ಣ ಎಲಿ ಬಾರೋ ಹೋಗಿ ಎಲಿ ಬಾರಣ್ಣ ಮುಂದೆ ಬರುವುದು ಮುಪ್ಪು ಅಲ್ಲವೆಂಬುದಿಲ್ಲವೆಂಬ ವದನೆ ಮುಂದೆ ಬರುವುದು ಮುಪ್ಪು ಅಲ್ಲ ನಂದವೆಂಬುವುದೆಲ್ಲ ವದರೆ ಮಂದ ಬುದ್ಧಿಯ ಬಿಟ್ಟು ನಿಂದ ಬಂದ ಪದವಿಯ ಸೇರಿರೆಂದು ಮಂದ ಬುದ್ಧಿಯ ಬಿಟ್ಟು ನಿತ್ಯ ನಂದ ಪದದಲ್ಲಿ ಸೇರಿರೆಂದು ಎಲಿ ಬಾರೋ ಹೋಗಿ ಎಲಿ ಬಾರಣ್ಣ ಎಲಿ ಬಾರೋ ಹೋಗಿ ಎಲಿ ಬಾರಣ್ಣ ಮಂಕೋತನ ನಿನಗೇಕೆ ಬಿಡುವ ತಂಕವಿಲ್ಲದೆ ನಮ್ಮ ಸದ್ಗುರು ಬಿಡುವ ತಂಕವಿಲ್ಲದೆ ನಮ್ಮ ಸದ್ಗುರು ಶಂಕರಾರ್ಯನ ಪದವ ಸೇರಿ ಶಂಕೆ ಇಲ್ಲದೆ ಬಾಳಿರೆಂದು ಪದವ ಸೇರಿ ಶಂಕೆ ಇಲ್ಲದೆ ಬಾಳಿರೆಂದು ಎಲಿ ಬಾರೋ ಹೋಗಿ ಎಲಿ ಬಾರಣ್ಣ ಎಲಿ ಬಾರೋ ಹೋಗಿ ಎಲಿ ಬಾರಣ್ಣ ಪಾಲಿಸಯ್ಯ ಪಾರ್ವತೀಶ್ವರ ನೀನೆಂದ ನೊಲಿದು ಪಾಲಿಸಯ್ಯ ಪಾರ್ವತೀಶ್ವರ ಪಾಲಿಸಯ್ಯ ಪಾರ್ವತೀಶ್ವರ ನೀನೆಂದ ನೊಲಿದು ಪಾಲಿಸಯ್ಯ ಪಾರ್ವತೀಶ್ವರ ಪಾಲಿಸಯ್ಯ ಭಜಕ ಜನರ ಸೋಮದರನೇ ನಿನ್ನ ಮರೆತು ತಾಮಸದಳು ಮುಳುಗಿ ಓ ತುರ್ವೇಕೆರೆ ತಾಲೂಕು ನೀರಗುಂಟೆಪಾಳ್ಯದ ಕಂಚರಾಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ LIC ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. LIC